ಅವು ಬೇರೆ ಕೀಟಗಳು ಏನು ಪೈರನ್ನು ನಾಶ ಮಾಡ್ತಿರ್ತಾವಲ್ಲ ಅವುಗಳನ್ನು ಈ ಕೀಟಗಳು ತಿಂದುಬಿಡ್ತಾವೆ, ಅದರಿಂದ ಏನಾಗ್ತದೆ ಆ ಒಂದು ಸಮಗ್ರ ಕೀಟ ನಿರ್ವಹಣೆ ಆಗಲಿಕ್ಕೆ ಸಾಧ್ಯ ಅದ. ಈ ರೈತ ಮಿತ್ರ ಕೀಟಗಳ ಬಳಕೆ ಏನಿದೆಯಲ್ಲ, ಇದ್ರ ಬಗ್ಗೆ ವಿಸ್ತೃತ ಮಾಹಿತಿ ಕೊಡ್ಬೋದಾ? ಭಾಳ ಒಂದು ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ್ರಿ ಸರ್. ಒಂದು ಪರಿಸರದೊಳಗೆ ನಾವೇನು ಆಹಾರ ಸರಪಳಿ ಅಂತ ಹೇಳ್ತೀವಿ, ಒಂದೊಂದು ತಿಂದು ಬದುಕ್ತಿರ್ತಾವೆ. ಈಗ ರೈತರಿಗೆ ಬರ್ತಕ್ಕಂಥ ಕೀಟಗಳನ್ನು ಸಹ ಮತ್ತೊಂದು ಕೀಟಗಳನ್ನೇ ತಿಂದು ಅವನ್ನ ಹತೋಟಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಕೃಷಿಯೊಳಗೆ ನಡೀತದೆ. ಇವಕ್ಕೆ ನಾವು ಮಿತ್ರ ಕೀಟಗಳು ಅಥವಾ ರೈತನ ಮಿತ್ರ ಕೀಟಗಳು ಅಂತ ಹೇಳ್ತೀವಿ. ಈ ರೈತನ ಮಿತ್ರ ಕೀಟಗಳೊಳಗೆ ಮತ್ತೆ ಎರಡು ಥರ ಬರ್ತಾವೆ. ಒಂದು ಪರಭಕ್ಷಕಗಳು ಅಂತೇಳಿ, ಅಂದ್ರೆ ಏನು, ಕೀಟಗಳನ್ನು ನೇರವಾಗಿ ತಿಂದು ತಾವು ಆಹಾರ ಮಾಡ್ಕೊಂಡು ತಾವು ಬದುಕ್ತಾವ ಪರಭಕ್ಷಕಗಳು. ಎರಡನೇದ್ದು ಪರತಂತ್ರ ಜೀವಿಗಳು ಅಂತ ಬರ್ತಾವೆ, ನಾವು ಪ್ಯಾರಾಸೈಟ್ಸ್ ಅಂತ ಏನು ಹೇಳ್ತೀವಿ ಪರತಂತ್ರ ಜೀವಿಗಳು. ಈ ಪರತಂತ್ರ ಜೀವಿಗಳು ಏನು ಮಾಡ್ತಾವೆ, ಕೀಟಗಳ ಮೇಲೆ ತಮ್ಮ ಜೀವನ ಚಕ್ರವನ್ನು ಕಂಪ್ಲೀಟ್ ಮಾಡ್ತಾವೆ, ಇದಕ್ಕೆ ನಾವು ಪರತಂತ್ರ ಜೀವಿಗಳು ಅಂತ ಹೇಳ್ತೀವಿ. ಈ ಮುಖ್ಯವಾಗಿ ನಿಮ್ಗೆ ರೈತಗೆ ಅತ್ಯಂತ ಈಸಿಯಾಗಿ ನೋಡ್ತಕ್ಕಂಥ ಸಿಗೋ ಪರಭಕ್ಷಕಗಳು ಅಂದ್ರೆ ನೀವು ರೈತರು ಗುಳದಾಳಿ ಹುಳ ಅಥವಾ ಗುಲ್ಗಂಜಿ ಹುಳ ಅಂತ ಹೇಳಿ ಹೊಲದೊಳಗೆ ಸಿಗ್ತಾವೆ. ಈ ಗುಳದಾಳಿ ಹುಳ ಗುಲ್ಗಂಜಿ ಹುಳ ಏನು ಮಾಡ್ತಾವೆ ಅಂದ್ರೆ ಈಗೇನು ಹೆಸರು ಸೋಯಾಬೀನು ಉದ್ದು ಏನು ಬೆಳೆಗಳಿಗೆ ಸೀರು ಅಥವಾ ಏನಂತ ಏನು ರೈತರು ಕರಿತಾರೆ ಆ ಸೀರನ್ನು ತಿಂದು ಬದುಕ್ತಾವೆ ಗುಲ್ಗಂಜಿ ಹುಳ ಗುಳದಾಳಿ ಹುಳ. ಅದೇ ತೀರಿ ಸಾಕಷ್ಟು ರೈತ ಮಿತ್ರ ಕೀಟಗಳು ಅದಾವೆ, ಏನು ಸಿಂಹ ಅಂತೇಳಿ ಬರ್ತದೆ, ಕ್ರೈಸೋಪರ್ಲ ಅಂತ ಏನು ಹೇಳ್ತೀವಿ. ಈಗ ಅದೇ ರೀತಿ ಈ ಕೀಟದ ಜಾತಿ ಅಲ್ಲದ ಒಂದಿದೆ ಜೇಡ ಅಂಥೇಳಿ, ಜೇಡಗಳು ಸಹ ಕೀಟಗಳನ್ನು ಸಾಕಷ್ಟು ತಿಂದು ಬದುಕ್ತಾವೆ. ಇವು ಕೀಟದ ಜಾತಿಗೆ ಸೇರಲ್ಲ, ಬಟ್ ಇವು ಸಹ ಸಾಕಷ್ಟು ನಿಮಗೆ ತೊಂದರೆ ಕೊಡ್ತಕ್ಕಂಥ ಕೀಟಗಳನ್ನು ತಿಂದು ಬದುಕ್ತಾವೆ. ಈಗ ನೀವು ಈವನ್ ಕಬ್ಬಿನೊಳಗೂ ಸಹ ಒಂದು ಕ್ರೈಸೋಪರ್ಲ ಮತ್ತು ಬೇರೆ ಬೇರೆ ಒಂದು ಕೀಟಗಳನ್ನು ತಿಂದು ಬದುಕ್ತಕ್ಕಂಥ ಉಪಕಾರಿ ಕೀಟಗಳು ಅದಾವೆ. ಇದೇ ಥರ ಪರತಂತ್ರ ಜೀವಿಗಳು ಅಂತಂದ್ರೆ ಈಗ ನೀವು ತತ್ತಿ ಒಳಗೆ ಯಾವುದೇ ಕೀಟಕದವು ತತ್ತಿ ಅಂತ ಹೇಳಿ ತತ್ತಿ ಇರ್ತಾವ ಅಂತ ಹೇಳಿದ್ರೆ ತತ್ತಿ ಒಳಗೆ ಮರಿ ಆಗ್ತಾವ ಅಂತೇಳಿ, ತತ್ತಿನ ಒಳಗೆ ತಮ್ಮ ಜೀವನ ಚಕ್ರವನ್ನು ಕಂಪ್ಲೀಟ್ ಮಾಡ್ತಕ್ಕಂಥ ಟ್ರೈಕೋಗ್ರಾಮ ಕಿಲೋನಿಸ್ ಅಂತೇಳಿ ಒಂದು ಪರತಂತ್ರ ಜೀವಿ ಇದೆ. ಇದು ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ನಿಮಗೆ ಏನು ತೊಂದರೆ ಕೊಡ್ತಾವದಲ್ಲ ಕೀಟ, ಆ ಕೀಟದ ತತ್ತಿ ಅದು ನೋಡಿ ತತ್ತಿನ ಅಷ್ಟು ಸಾಣದಿರ್ತತೆ, ಆ ತತ್ತಿಯೊಳಗೆ ಇದು ಟ್ರೈಕೋಗ್ರಾಮ ಅಂತ ಅನ್ನೋಂಥ ಪರತಂತ್ರ ಜೀವಿ ತನ್ನ ತತ್ತಿಯನ್ನು ಆ ತತ್ತಿಯೊಳಗಿಟ್ಟು ತನ್ನ ಜೀವನ ಚಕ್ರವನ್ನು ಕಂಪ್ಲೀಟ್ ಮಾಡುತ್ತದೆ. ಸೊ ಅದು ಆ ಲೆಪ್ಡಪ್ಟರನ್ನು ಜಾತಿಗೆ ಸೇರಿದಂಥ ತತ್ತಿ ಒಡೆದು ಕೀಡೆ ಆಗೋದಿಲ್ಲ, ಸೊ ನಿಮ್ಗೆ ಅಷ್ಟೊಂದು ಹತೋಟಿ ಮಾಡ್ತದೆ. ಹಾಗಾಗಿ ಈ ರೈತ ಮಿತ್ರ ಕೀಟಗಳನ್ನು ಸಹ ನೀವು ಸಾಕಷ್ಟು ಬಳಕೆಯನ್ನು ಮಾಡ್ಕೋಬೋದು. ಈ ರೈತ ಮಿತ್ರ ಕೀಟಗಳನ್ನು ನೈಸರ್ಗಿಕವಾಗಿನ ನೀವು ಹೆಚ್ಚು ಮಾಡ್ಬೋದು. ಯಾವ ರೀತಿ ಅಂದರೆ, ನೀವು ಮಿಶ್ರ ಬೆಳೆ ಬೆಳೆಯೋದ್ರಿಂದ ನೈಸರ್ಗಿಕವಾಗಿ ಇವು ಕೀಟಗಳು ಮಿತ್ರ ಕೀಟಗಳು ತಾವ ಭೂಮಿಯೊಳಗೆ ಹೆಚ್ಚಾಗ್ಬಿಡ್ತಾವೆ. ಮಿಶ್ರ ಬೆಳೆ ಅಂದರೆ ಹತ್ತಿಯೊಳಗೆ ಹೆಸರು ಹಾಕೋದಾಗಿರ್ಬೋದು, ಹತ್ತಿಯೊಳಗೆ ಸೋಯಾಬೀನ್ ಆಗಿರೋದಾಗಿರ್ಬೋದು, ಹತ್ತಿಯೊಳಗೆ ಶೇಂಗಾ ಹಾಕೋದಾಗಿರ್ಬೋದು. ಈ ಥರ ಮಿಶ್ರ ಬೆಳೆ ಬೆಳೆಯೋದ್ರಿಂದನೂ ಸಹ ರೈತ ಮಿತ್ರ ಕೀಟಗಳು ಭೂಮಿಯೊಳಗೆ ತನ್ನಿಂದ ತಾನೇ ಆಟೋಮೆಟಿಕ್ ಹೆಚ್ಚಾಗ್ತಾವೆ. ಅದರ ಜೊತೆಗೆ ನೀವು ಬೆಳೆ ಸುತ್ತಲ ಗೋವಿಂದೋಳ ಹಾಕಿದ್ರಂದ್ರೆ ಅಲ್ಲಿ ಸಹ ಉಪಕಾರಿ ಕೀಟಗಳ ಸಂಖ್ಯೆ ಹೆಚ್ಚಾಗ್ತದೆ. ಹತ್ತಿ ಸುತ್ತಾರದ ಅಲಸಂದಿ ಹಾಕಿದ್ರೆ ಅಂತ ತಿಳ್ಕೊಡ್ರಿ, ಅಲಸಂದಿಗೆ ಸೀರ್ ಬರ್ತದೆ ಅಥವಾ ಜಿಗಿ ಬರ್ತದೆ, ಆ ಜಿಗಿ ತಿನ್ನಲಿಕ್ಕೆ ಉಪಕಾರಿ ಕೀಟಗಳು ಬರ್ತವೆ, ಎಸ್ಪೆಷಲಿ ಗುಲ್ಗಂಜಿ ಹುಳ. ಅದು ಆ ಉಪಕಾರಿ ಕೀಟಗಳು ಏನು ಮಾಡ್ತಾವೆ, ಅಲಸಂದಿಗೆ ಬರ್ತಕ್ಕಂಥ ಏನನ್ನು ತಿಂದು ಮುಂದೆ ನಿಮ್ಮ ಮುಖ್ಯ ಬೆಳೆ ಏನು ಹತ್ತಿ ಬೇರೆ ಬೇರೆ ಬೆಳೆ ಹಾಕಿರ್ತಾವಲ್ಲ ಆ ಬೆಳೆಯೊಳಗೆ ಕೀಟಗಳನ್ನು ರಕ್ಷಣೆ ಮಾಡ್ತಾವೆ. ಸೊ ಈ ಹೊಲದ ಸುತ್ತಲೂ ಸಹ ಉಪಕಾರಿ ಕೀಟಗಳನ್ನು ಹೆಚ್ಚು ಮಾಡ್ತಕ್ಕಂಥ ಬೆಳೆಗಳನ್ನು ಎಸ್ಪೆಷಲಿ ಗೋವಿನಜೋಳ ಆಗಿರ್ಬೋದು, ಅಲಸಂದಿ ಆಗಿರ್ಬೋದು, ಇವನ್ನ ಹಾಕೋದ್ರಿಂದಲೂ ಸಹ ನೀವು ಉಪಕಾರಿ ಕೀಟಗಳನ್ನು ಹೆಚ್ಚು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇದೇ ಥರ ಈ ಉಪಕಾರಿ ಕೀಟಗಳನ್ನು ನೀವು ನಿಮ್ಮಲ್ಲಿ ನೀವು ಹೆಚ್ಚು ಮಾಡೋದ್ರ ಜೊತೆಗೆ ಈ ಟ್ರೈಕೋಗ್ರಾಮ ಕಿಲೋನಿಸ್ ಅಂತ ಏನು ಪರತಂತ್ರ ಜೀವಿ ಅಂತ ಏನು ಹೇಳಿದ್ನಲ್ಲ, ಇದು ಕೀಡಿ ಜಾತಿಗೆ ಸೇರಿದಂಥ ಕೀಟಗಳ ತತ್ತಿಯನ್ನು ನಿರ್ವಹಣೆ ಮಾಡ್ತದೆ. ಇದು ಬೈಲಂಗ ಲ್ಯಾಬೊರೇಟರಿ ಒಳಗೆ ಸಿಗ್ತಾವೆ, ಇಲ್ಲಿ ಧಾರವಾಡ ಕೃಷಿ ವಿಷಯದ ಲ್ಯಾಬೊರೇಟರಿ ಒಳಗೆ ಯೂನಿವರ್ಸಿಟಿ ಒಳಗೂ ಇವು ಟ್ರೈಕೋಗ್ರಾಮ ಪರತಂತ್ರ ಜೀವಿಗಳು ಸಿಗ್ತಾವೆ. ಇವನ್ನ ಬಳಕೆ ಮಾಡಿದ್ರಂದ್ರೆ ಇವನ್ನ ನೈಸರ್ಗಿಕವಾಗಿ ಸಿಗ್ತಕ್ಕಂಥವು ಮತ್ತು ಕಡಿಮೆ ಖರ್ಚು. ಈ ಟ್ರೈಕೋಗ್ರಾಮ ಕಿಲೋನಿಸ್ ಒಂದು ಕಾರ್ಡ್ ಕೇವಲ 6 ರೂಪಾಯಿಗೆ ಒಂದು ಕಾರ್ಡ್ ಸಿಗ್ತದೆ ನಿಮ್ಮ ಬೈಲಂಗದೊಳಗೆ, ಅದನ್ನು ಎಕರೆಗೆ 2-3 ಕಾರ್ಡ್ ಸಾಕು. ಸೊ ಖರ್ಚನ್ನು ಕಡಿಮೆ ಮಾಡಿ ನೀವು ನಿಸರ್ಗಕ್ಕೆ ತೊಂದರೆ ಆಗಲಾರ್ದಂಗೆ ಹೆಚ್ಚಿನ ಒಂದು ಇಳುವರಿಯನ್ನು ನೀವು ಪಡ್ಕೊಳ್ಬೇಕು. ಭಾಳ ಸಂತೋಷ ಇಂದೂರು ಹೆರಮಠ ಅವರೇ. ರೈತ ಮಿತ್ರ ಕೀಟಗಳೇನಿದೆಯಲ್ಲ ಅವುಗಳ ಸಮರ್ಪಕ ಬಳಕೆ ಮಾಡೋದ್ರಿಂದ ಕೀಟ ನಿರ್ವಹಣೆ ಕೂಡ ಮಾಡಬಹುದು ಅಂತ ಹೇಳ್ತಾ ಇದ್ದೀರಿ. ಈಗ ಮುಖ್ಯವಾಗಿ ನಮ್ಮ ರೈತ ಬಾಂಧವ ಬಹಳ ಅರ್ಜೆಂಟಾಗಿ ಅಂಥೇಳಿ ರಾಸಾಯನಿಕಗಳನ್ನು ಹೊಡಿತಾರೆ, ಆಮೇಲೆ ಕೀಟಗಳ ತಾತ್ಪೂರ್ತಿಕ ನಿರ್ವಹಣೆ ಆಗ್ತದೆ, ಮತ್ತೆ ವಾಪಸ್ ಬರ್ತದೆ, ಯಾಕಂದರೆ ಅವನ್ನೇ ಔಷಧ ಮಾಡಿಕೊಂಡು ಕೀಟಗಳು ವಾಪಸ್ ಬರ್ತವೆ. ಹೀಗಾಗಿ ಔಷಧಕ್ಕಿಂತ ಈ ಜೈವಿಕ ಕೀಟನಾಶಕಗಳನ್ನು ಉಪ ಮಾಡೋದು ತುಂಬ ಪರಿಣಾಮಕಾರಿ ಅಂತ ನಾವು ಕೇಳಿದ್ದೀವಿ. ಆ ನಿಟ್ಟಿನೊಳಗೆ ಈ ಜೈವಿಕ ಕೀಟನಾಶಕಗಳು ಅಂದರೆ ಏನು, ಮತ್ತು ಯಾವ್ಯಾವ ಇವು, ಈ ಜೈವಿಕ ಕೀಟನಾಶಕಗಳಿಂದ ಹೇಗೆ ಸಮಗ್ರ ಕೀಟ ನಿರ್ವಹಣೆಯನ್ನು ಮಾಡಬಹುದು, ಇದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ? ಹೌದು ಸರ್, ಇದು ಈಗ ನೀವು ಹೇಳಿದಂಗೆ ನಾವು ಕೀಟಗಳು ಬಂದ ಮೇಲೆ

ಕೀಡಿ ಏನು ಬಂದಿರ್ತೈತಲ್ಲ, ಕೆಲವೊಂದು ಕೀಡಿಗಳು ಬೆಳ್ಳಗಾಗಿಬಿಟ್ಟಿರ್ತಾವೆ, ಬೆಳಗಾಗಿರ್ತಾವೆ. ಅದು ಬೆಳಗ್ಗೆ ಯಾವುದಕ್ಕಾಗಿತ್ತಂದ್ರೆ ನಿಸರ್ಗವಾಗಿನ ಆಟೋಮೆಟಿಕ್ ಸಿಲಿಂಡ್ರ್ ನಿಮೇರಿಯಲ್ಲ ಅಂತ ಸಿಲಿಂಡ್ರ್ ಆ ಕೀಟಗಳನ್ನು ಅದು ಅದ್ರ ಮೇಲೆ ಬೂಸ್ಟ್ ಆಗಿ ಪರಿವರ್ತನೆ ಆಗಿ ಅದು ಕೀಟ ಸತ್ತೈತೆ ಅಂತೇಳಿ. ಈ ನಿಮೇರಿಯಾ ಅಂತ ಸಿಲಿಂಡ್ರ್ ನಾಶಕ ಇದು ಸಿಗ್ತದೆ, ಇದು ನಮ್ಮಲ್ಲಿ ಇನ್ನು ವರ್ಷ ಕೃಷಿ ವಿಶ್ವವಿದ್ಯಾಲಯದೊಳಗೆ ಸಿಗ್ತದೆ. ಇದನ್ನು ನೀವು ನಿಮೇರಿಯಲ್ಲ ಅಂತ ಸಿಲಿಂಡ್ರ್ ನಾಶಕವನ್ನು 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಿದ್ರೆ ಮುಖ್ಯವಾಗಿ ನಾವೇನು ಕೀಡಿ ಜಾತಿಗೆ ಸೇರಿದಂಥ ಏನು ಕೀಟಗಳು ಅಂತ ಏನು ಹೇಳ್ತೀವಿ, ನೀವೇನು ಈ ಕಾಯಿ ಕೊರಕ ಎಲಿ ತಿನ್ನು ಕೀಟಗಳು ಹೆಚ್ಚಾಗಿ ರೈತರು ಕಾಡ್ತಕ್ಕಂಥವು ಅವೇ. ಈ ಸೋಯಾಬೀನ್ ಬೆಳೆಯೊಳಗೆ, ಶೇಂಗಾ ಬೆಳೆಯೊಳಗೆ, ಈ ಶೇಂಗಾ ಸುರುಳಿ ಪೂಜೆ ಆಗಿರ್ಬೋದು, ಈಗ ಗೋಯಿನ ಜೋಳದೊಳಗೆ ಇತ್ತಿತ್ತಲಾಗಿ ಲದ್ದಿ ಹುಳ ಬರುತ್ತೆ, ಆ ಲದ್ದಿ ಹುಳಗೆ ಈ ನಿಮೇರಿಯರೆಲ್ಲ ಅಂತಕ್ಕಂಥ ಒಂದು ಸಿಲಿಂಡರ್ ನಾಶಕ ಅತ್ಯುತ್ತಮವಾಗಿ ಕೆಲಸ ಮಾಡ್ತದೆ. ಇದನ್ನು ಏನು ಪ್ರತಿ ಲೀಟರ್ ನೀರಿಗೆ 1 ಗ್ರಾಮ್ ಏನು ಹಾಕಂತ ಹೇಳಿದ್ನಲ್ಲ, ಇದು ಸರಿಯಾಗಿ ಮಿಕ್ಸ್ ಆಗಲಿಕ್ಕೆ ಸ್ವಲ್ಪ ಒಂದು ಶ್ಯಾಂಪೂ ಚೀಟ್, ಒಂದು ಪ್ರತಿ ನೀರಿಗೆ ಏನು ಒಂದು ಟಾಕಿ ಏನು ಯೂಸ್ ಮಾಡ್ತಾರೆ, ಒಂದು ಟಾಕಿಗೆ ಒಂದು ಶ್ಯಾಂಪೂ ಚೀಟ್ ಹೊಡೆದ್ರೆ ಇದು ಪುಡಿ ಇರೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದನ್ನು ಸಿಂಪರಣೆ ಮಾಡೋದ್ರಿಂದ ನೀವು ಸಮಗ್ರವಾಗಿ ಹತೋಟಿ ಮಾಡ್ಬೋದು. ಇಲ್ಲಿ ಒಂದು ಇವು ಏನು ಹೆಚ್ಚಾಗಿ ಈ ಥರ ಸಿಲಿಂಡರ್ ನಾಶಕಗಳು ಕೆಲಸ ಮಾಡೋದು, ಸ್ವಲ್ಪ ನಾವೇನು ವಾತಾವರಣದೊಳಗೆ ತಂಪು ಇರತಕ್ಕಂಥ ಪ್ರದೇಶದೊಳಗೆ ನಾವು ರಿಲೇಟಿವ್ ಹ್ಯುಮಿಡಿಟಿ ಅಂತ ಹೇಳ್ತೀವಿ, ಸುಮಾರು 75-80 ರಿಲೇಟಿವ್ ಹ್ಯುಮಿಡಿಟಿ ಇರತಕ್ಕ ಆರ್ದ್ರತೆ ಇರತಕ್ಕಂಥ ಪ್ರದೇಶದೊಳಗೆ ಇವು ಭಾಳಷ್ಟು ಕೆಲಸ ಮಾಡ್ತಾವೆ. ಅದೇ ರೀತಿಯಾಗಿ ಇನ್ನೊಂದು ಭಾಳಷ್ಟು ಮುಖ್ಯವಾದ ಒಂದು ಸಿಲಿಂಡರ್ ನಾಶಕ ಅಂದರೆ ಮೆಟ್ರೈಜಿಯಂ ಅಂತೇಳಿ, ಈ ಇತ್ತಿತ್ತಲಾಗಿ ಗಣ್ಯುಗಳ ಬಾಧೆ ಭಾಳಷ್ಟು ರೈತರಿಗೆ ಕಂಡು ಬರ್ತಾ ಇದೆ. ಪ್ರತಿಯೊಂದು ಗಣ್ಯುಳ ಅಥವಾ ಗಣ್ಯುಳ ಅಂತ ಏನು ಹೇಳ್ತೀರಿ ಅದಕ್ಕೆ ಆ ಬೆಳೆ ಈ ಬೆಳೆ ಅಂತಲ್ಲ, ಪ್ರತಿಯೊಂದು ಬೆಳೆಗೆ ಬರ್ತಾ ಇದೆ. ಈ ಬೆಳೆಯನ್ನು ಇವನ್ನು ಕೆಲವೊಬ್ಬರು ರೈತರು ನಮ್ಗೆ ಕೇಳ್ತಾ ಇರ್ತಾರೆ, ಏನು ಸರ್ ಎಷ್ಟು ಔಷಧ ಹೊಡೆದ್ರು ಹೋಗೋಲ್ವ್ರಿ ಅವು, ಆ ಭೂಮಿಯೊಳಗೆ ಹೋಗ್ಕೊಂಬಿಟ್ಟವ್ರಿ ಅಂತೇಳಿ. ಇದಕ್ಕೆ ಅತ್ಯುತ್ತಮವಾದ ಒಂದು ಸಿಲಿಂಡರ್ ನಾಶಕ, ಜೈವಿಕ ಸಿಲಿಂಡರ್ ನಾಶಕ ಏನಂದ್ರೆ ಮೆಟ್ರೈಜಿಯಂ ಎನಿಸೋಪ್ಲೆ ಅಂತೇಳಿ. ಇದನ್ನು ಸಹ ಯಾವ ರೀತಿ ಬಳಕೆ ಮಾಡ್ಕೋಬೇಕು ಅಂತಂದ್ರೆ, ನೀವು 5 ಕೆಜಿ ಮೆಟ್ರೈಜಿಯಮನ್ನು ಸುಮಾರು 100-200 ಕೆಜಿ ತಿಪ್ಪಿ ಗೊಬ್ಬರದೊಳಗೆ ಮಿಕ್ಸ್ ಮಾಡಿ ಇದನ್ನು ಭೂಮಿಗೆ ಸೇರಿಸೋದ್ರಿಂದ ಈ ಗಣ್ಣುಳ ಅಂತಕ್ಕಂಥ ಪೀಡೆಯನ್ನು ಅಥವಾ ಮಹಾಮಾರಿಯನ್ನು ಅತ್ಯುತ್ತಮವಾಗಿ ನಿರ್ವಹಣೆ ಮಾಡ್ಬೋದು. ಅದೇ ರೀತಿಯಾಗಿ ರಸಹೀರುವ ಕೀಟಗಳು ಈಗ ಬಂದಿದ್ದಾವೆ, ರಸಹೀರುವ ಕೀಟಗಳಿಗೆ ವರ್ಟಿಸಿನಿಮ್ ಲೆಕಾನಿ ಅಂತಕ್ಕಂಥ ಒಂದು ಜೈವಿಕ ಸಿಲಿಂಡರ್ ನಾಶಕ ಬಂದಿದೆ. ಇದನ್ನು ಸಹ 1 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಸಿಂಪರಣೆ ಮಾಡಿದರೆ ರಸಹೀರುವ ಕೀಟಗಳನ್ನು ಅತ್ಯುತ್ತಮವಾಗಿ, ಯಾವುದೇ ರಸಹೀರುವ ಕೀಟಗಳು ಅಂದರೆ ನೀವೇನು ಏನು ಜಿಗಿ ಸೀರು ಅಂತ ಹೇಳ್ತೀವಿ, ಹತ್ತಿ ಒಳಗೆ ಉದಾಹರಣೆ, ಹತ್ತಿ ಒಳಗೆ ಮುಟ್ರ ಆಗೈತ್ರಿ, ಮೆಣಸಿನ ಗಿಡದೊಳಗೆ ಮುಟ್ರ ಆಗೈತಿ ಅಂತ ಹೇಳ್ತೀವಲ್ಲ, ಈ ಮುಟ್ರು ಆಗೋದು ಎಲ್ಲಿ ಸುತ್ತಾರದ ಒಣಗುವುದು ಇವೇನದವು ಅಂದ್ರೆ ಜ್ಯಾಸಿಡ್ಸ್ ಆಗಿರ್ಬೋದು, ಎಫಿಡ್ಸ್ ಆಗಿರ್ಬೋದು, ಈ ಥರ ರಸಹೀರುವ ಕೀಟಗಳಂದ ಈ ರೀತಿ ಆಗ್ತದೆ. ಆ ರಸಹೀರುವ ಕೀಟಗಳಿಗೆ ಅತ್ಯುತ್ತಮವಾದ ಸಿಲಿಂಡರ್ ನಾಶಕ ವರ್ಟಿಸಿನಿಮ್ ಲಿಕಾನಿ. ಇದೇ ರೀತಿ ಸಾಕಷ್ಟು ಇನ್ನೂ ಜೈವಿಕ ಸಿಲಿಂಡರ್ ನಾಶಕಗಳು ಅದಾವ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ತೊಗೊಂಡು ಅದನ್ನು ಬಳಕೆ ಮಾಡಿದ್ರೆ ನೀವು ನಿಸರ್ಗನ ಕಾಪಾಡಿದಂಗಾಗುತ್ತೆ. ಇವೆಲ್ಲ ಖರ್ಚು ಕಡಿಮೆ, ಕೇವಲ ಎಕರೆಗೆ 200 ರೂಪಾಯಿ ಖರ್ಚಾಗ್ತದೆ ಅಷ್ಟೇ. ಅವುಗಳನ್ನು ಬಳಕೆ ಮಾಡೋದ್ರಿಂದ ನೀವು ಅತ್ಯುತ್ತಮವಾಗಿ ನಿರ್ವಹಣೆ ಮಾಡ್ಬೋದು ಅಂಥೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾಳ ಸಂತೋಷ ಇಂದೂರ್ ಹರಮಠ ಅವರೇ. ಈ ರಸ ಹೇಳುವ ಕೀಟಗಳಾಗಲಿ, ಲದ್ದಿ ಹುಳು ಆಗಲಿ, ಕಾಯಿಕೊರಕ ಆಗಲಿ, ಆಮೇಲೆ ಎಲೆ ತಿನ್ನು ಕೀಟಗಳು, ಇವುಗಳನ್ನ ಸಮಗ್ರವಾಗಿ ನಿರ್ವಹಣೆ ಮಾಡಲಿಕ್ಕೆ ಈ ಜೈವಿಕ ಶಿಲೀಂಧ್ರ ನಾಶಕಗಳು ತುಂಬ ಪರಿಣಾಮಕಾರಿ ಅಂತ ಹೇಳಿದ್ರಿ. ಒಟ್ಟಾರೆಯಾಗಿ ಸಮಗ್ರ ಕೀಟ ನಿರ್ವಹಣೆಯೊಳಗೆ ರಾಸಾಯನಿಕ ಒಂದು ಔಷಧ ಸಿಂಪಡಣೆ ಜೊತೆಗೆ ಈ ಒಂದು ಸಮಗ್ರ ಕೀಟ ನಿರ್ವಹಣೆ ಘಟಕಗಳನ್ನ ಉಪಯೋಗ ಮಾಡಿಕೊಂಡ್ರೆ, ವಿಶೇಷವಾಗಿ ರೈತ ಮಿತ್ರ ಕೀಟಗಳು ಬಳಕೆ ಮಾಡುವಂಥದ್ದಾಗಲಿ, ಜೈವಿಕ ಕೀಟನಾಶಕಗಳನ್ನು ಉಪಯೋಗ ಮಾಡೋದಾಗಲಿ, ಜೈವಿಕ ಶಿಲೀಂಧ್ರ ನಾಶಕಗಳನ್ನು ಉಪಯೋಗ ಮಾಡೋದ್ರಿಂದ ಖಂಡಿತವಾಗಿ ಕಡಿಮೆ ಖರ್ಚಿನೊಳಗೆ ಕೀಟ ನಿರ್ವಹಣೆ ಮಾಡ್ಬೋದು ಮತ್ತು ಉತ್ತಮ ಬೆಳೆಯನ್ನು ಬೆಳಿಬಹುದು ರೈತ ಅಂತೇಳಿ ತುಂಬ ವಿಸ್ತೃತ ಮಾಹಿತಿ ನೀಡಿದ್ದೀರಿ. ಇಲ್ಲಿವರೆಗೆ ಭಾಳ ವಿಸ್ತೃತವಾಗಿ ಮಾಹಿತಿ ನೀಡಿದ ನಿಮಗೆ ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಮಗ್ರ ಕೀಟ ನಿರ್ವಹಣೆ ಕುರಿತು ವಾಲ್ಮೀಕಿ ಸಹಾಯಕ ಪ್ರಾಧ್ಯಾಪಕರಾದ ಇಂದುಧರ್ ಹಿರೇಮಠ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಶರಣಬಸವ ಚೋಳಿ. ಅರೇ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನ ಹೇಗೆ ಮಾಡಿರುವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ, ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ಇನ್ನು ಜನಪದ ಸಂಗೀತದ ಕಾರ್ಯಕ್ರಮದಲ್ಲಿ ಹಾನಗಲ್ ತಾಲೂಕು ತಿಳುವಳ್ಳಿಯ ಜಿ ನಾಗರಾಜ್ ತೋಂಬ್ರಿ ಹಾಗೂ ಸಂಗಡಿಗರಿಂದ ಕಿನ್ನರಿ ಜೋಗಿ ಪದವನ್ನು ಕೇಳಿ. ನಮ್ಮೂರ ನಡುಮನೆ ಪದುಮಾಕ್ಷಿ ಎಲ್ಲೋರ, ನಮ್ಮೂರ ನಡುಮನೆ ಪದುಮಾಕ್ಷಿ ಎಲ್ಲೋರ, ಬಾಯಲ್ಲಿ ಮುದ್ದಿನ ಪದಿ, ಬಾಯಲ್ಲಿ ಮುದ್ದಿನ ಪದಿ, ನಮ್ಮೂರ ನಡುಮನೆ ಪದುಮಾಕ್ಷಿ ಎಲ್ಲೋರ, ನಮ್ಮೂರ ನಡುಮನೆ ಪದುಮಾಕ್ಷಿ ಎಲ್ಲೋರ, ಬಾಯಲ್ಲಿ ಮುದ್ದಿನ ಪದಿ, ಬಾಯಲ್ಲಿ ಮುದ್ದಿನ ಪದಿ, ಗುಣದಲ್ಲಿ ನುಡಿಯಲ್ಲಿ ನಡೆಯಲ್ಲಿ ಎಲ್ಲೋರ, ಗುಣದಲ್ಲಿ ನುಡಿಯಲ್ಲಿ ನಡೆಯಲ್ಲಿ ಎಲ್ಲೋರ, ಗಮನ ಸೆಳೆಯುವ ಬುದ್ಧಿ, ಗಮನ ಸೆಳೆಯುವ ಬುದ್ಧಿ, ಗಮನ ಸೆಳೆಯುವ ಬುದ್ಧಿ. ಮದುವೆ ವಯಸ್ಸಿಗೆ ಬಂದು ನಿಂತಿರುವ ಪದ್ದಿಗೆ, ಮದುವೆ ವಯಸ್ಸಿಗೆ ಬಂದು ನಿಂತಿರುವ ಪದ್ದಿಗೆ, ವರ ನೋಡಿ ಬಹಳ ಸಾಕಾಯಿತು, ವರ ನೋಡಿ ಬಹಳ ಸಾಕಾಯಿತು, ಹುಡುಗಿಯ ಚಂದಕ್ಕೆ ಸಮನಾದ ಜೋಡಿಯು, ಹುಡುಗಿಯ ಚಂದಕ್ಕೆ ಸಮನಾದ ಜೋಡಿಯು, ಹುಡುಗನೊಬ್ಬನು ಕೊನೆಗೂ ಬಂದ, ಹುಡುಗನೊಬ್ಬನು ಕೊನೆಗೂ ಬಂದ, ಹುಡುಗನೊಬ್ಬನು ಕೊನೆಗೂ ಬಂದ, ನಮ್ಮೂರ ನಡುಮನೆ ಪದ್ಮಾಕ್ಷಿ ಎಲ್ಲೋರ, ನಮ್ಮೂರ ನಡುಮನೆ ಪದ್ಮಾಕ್ಷಿ ಎಲ್ಲೋರ, ಬಾಯಲ್ಲಿ ಮುದ್ದಿನ ಪದಿ, ಬಾಯಲ್ಲಿ ಮುದ್ದಿನ ಪದಿ, ಬಿಳುಕೊಡುವ ಸಮಯದಿ ಊರಿಗೂರೇ ಬಂದು, ಬಿಳುಕೊಡುವ ಸಮಯದಿ ಊರಿಗೂರೇ ಬಂದು, ಕಣ್ಣೀರ ಕಾಲುವೆ ಹರಸಿ, ಕಣ್ಣೀರ ಕಾಲುವೆ ಹರಸಿ, ಬಿಳುಕೊಡುವ ಸಮಯದಿ ಊರಿಗೂರೇ ಬಂದು, ಬಿಳುಕೊಡುವ ಸಮಯದಿ ಊರಿಗೂರೇ ಬಂದು, ಕಣ್ಣೀರ ಕಾಲುವೆ ಹರಸಿ, ಕಣ್ಣೀರ ಕಾಲುವೆ ಹರಸಿ, ಪದುಮಳಂತ ಹುಡುಗಿ ಸಾವಿರಕ್ಕೆ ಒಪ್ಪಳು, ಪದುಮಳಂತ ಹುಡುಗಿ ಸಾವಿರಕ್ಕೆ ಒಪ್ಪಳು, ಕಳಿಸಿದರು ಎಲ್ಲರೂ ಹರಸಿ, ಕಳಿಸಿದರು ಎಲ್ಲರೂ ಹರಸಿ, ಕಳಿಸಿದರು ಎಲ್ಲರೂ ಹರಸಿ, ಹುಡುಗ ಏನೋ ಪಾಪ ಹುಡುಗಿಯ ಅತ್ತೆಯೋ, ಹುಡುಗ ಏನೋ ಪಾಪ ಹುಡುಗಿಯ ಅತ್ತೆಯೋ, ಕರುಣೆ ಇಲ್ಲದ ಕ್ರೂರ ಕುಯಕಿ, ಕರುಣೆ ಇಲ್ಲದ ಕ್ರೂರ ಕುಯಕಿ, ಕರುಣೆ ಇಲ್ಲದ ಕ್ರೂರ ಕುಯಕಿ, ವರದಕ್ಷಿಣೆ ಬಂಗಾರ ಹೆಚ್ಚು ತರಲಿಲ್ಲೆಂದು, ವರದಕ್ಷಿಣೆ ಬಂಗಾರ ಹೆಚ್ಚು ತರಲಿಲ್ಲೆಂದು, ಪರಿಪರಿ ಕಾಡುವ ಮುದುಕಿ, ಪರಿಪರಿ ಕಾಡುವ ಮುದುಕಿ, ಪರಿಪರಿ ಕಾಡುವ ಮುದುಕಿ, ನಮ್ಮೂರ ನಡುಮನೆ ಪದ್ಮಾಕ್ಷಿ ಎಲ್ಲೋರ, ನಮ್ಮೂರ ನಡುಮನೆ ಪದ್ಮಾಕ್ಷಿ ಎಲ್ಲೋರ, ಬಾಯಲ್ಲಿ ಮುದ್ದಿನ ಪದಿ, ಬಾಯಲ್ಲಿ ಮುದ್ದಿನ ಪದಿ, ಕಡದ ಬೆಣ್ಣೆಯ ಮುದ್ದೆ ಅತ್ತೆಯ ತಾಮೇದು, ಕಡದ ಬೆಣ್ಣೆಯ ಮುದ್ದೆ ಅತ್ತೆಯ ತಾಮೇದು, ಸೊಸೆಯ ಕೆಲಸ ಎಂಬ ಸುದ್ದಿ, ಸೊಸೆಯ ಕೆಲಸ ಎಂಬ ಸುದ್ದಿ, ಕಾಡಿದ್ದು ಸಾಲದೆ ಮಗನನ್ನು ನಂಬಿಸಿ, ಕಾಡಿದ್ದು ಸಾಲದೆ ಮಗನನ್ನು ನಂಬಿಸಿ, ಪತಿಯಿಂದ ಹೊಡೆಸಿ ಸಮೃದ್ಧಿ, ಪತಿಯಿಂದ ಪಡಸಿ ಸಮೃದ್ಧಿ, ಪತಿಯಿಂದ ಪಡಸಿ ಸಮೃದ್ಧಿ. ನೆರಮನೆ ಸಾಕಜ್ಜಿ ಸ್ವರಗಿದ ಹುಡಗಿಯೋ, ನೆರಮನೆ ಸಾಕಜ್ಜಿ ಸ್ವರಗಿದ ಹುಡಗಿಯೋ, ಬಳೆ ಕರೆದು ತಲೆಯನೆ ವರಸಿ, ಬಳೆ ಕರೆದು ತಲೆಯನೆ ವರಸಿ. ನೆರಮನೆ ಸಾಕಜ್ಜಿ ಸ್ವರಗಿದ ಹುಡಗಿಯೋ, ನೆರಮನೆ ಸಾಕಜ್ಜಿ ಸ್ವರಗಿದ ಹುಡಗಿಯೋ, ಬಳೆ ಕರೆದು ತಲೆಯನೆ ವರಸಿ, ಬಳೆ ಕರೆದು ತಲೆಯನೆ ವರಸಿ. ಹೆದರಬೇಡಮ್ಮ ತಂಗಿ ಕಿವಿಯಲ್ಲೇನೋ ಹೇಳಿ, ಹೆದರಬೇಡಮ್ಮ ತಂಗಿ ಕಿವಿಯಲ್ಲೇನೋ ಹೇಳಿ, ಕಲಿಯವಳು ನಿಮ್ಮತ್ತೆ ಬುದ್ಧಿ, ಕಲಿಯವಳು ನಿನ್ನತ್ತೆ ಬುದ್ಧಿ, ಕಲಿಯವಳು ನಿನ್ನತ್ತೆ ಬುದ್ಧಿ. ನಮ್ಮೂರ ನಡುಮನೆ ಪದುಮಾಕ್ಷಿ ಎಲ್ಲೋರ, ನಮ್ಮೂರ ನಡುಮನೆ ಪದುಮಾಕ್ಷಿ ಎಲ್ಲೋರ, ಬಾಯಲ್ಲಿ ಮುದ್ದಿನ ಪದಿ, ಬಾಯಲ್ಲಿ ಮುದ್ದಿನ ಪದಿ. ಮಾರಲ ದಿನವೇ ಕಡದ ಬೆಣ್ಣೆಯ ತೆಗೆದು, ಮಾರಲ ದಿನವೇ ಕಡದ ಬೆಣ್ಣೆಯ ತೆಗೆದು, ಹಲಸಿನ ಮ್ಯಾಣದ ಮುದ್ದೆ, ಹಲಸಿನ ಮ್ಯಾಣದ ಮುದ್ದೆ. ಮಜ್ಜಿಗೆಯ ಗಡಿಗೆಲೆ ಕೇಳಿ ಬಿಟ್ಟಳ ಪದ್ದೆ, ಮಜ್ಜಿಗೆಯ ಗಡಿಗೆಲೆ ಕೇಳಿ ಬಿಟ್ಟಳ ಪದ್ದೆ, ಅರಿಯದಂತೆ ಸುಮ್ಮನೆ ಇದ್ದು, ಅರಿಯದಂತೆ ಸುಮ್ಮನೆ ಇದ್ದು, ಅರಿಯದಂತೆ ಸುಮ್ಮನೆ ಇದ್ದು. ಪದ್ಧತಿಯಂತೆ ಆಚೆ ಈಚೆ ನೋಡಿ, ಪದ್ಧತಿಯಂತೆ ಆಚೆ ಈಚೆ ನೋಡಿ, ತೆಗೆದಳ ಹಲಸಿನ ಮೇಣ ಮುದುಕಿ, ತೆಗೆದಳ ಹಲಸಿನ ಮೇಣ. ತುರಕಲು ಬಾಯಿಗೆ ಆಯಿತು ಹಗರಣ, ತುರಕಲು ಬಾಯಿಗೆ ಆಯಿತು ಹಗರಣ, ಬಯಲಾದ ಬೆಣ್ಣೆ ಕಳೆತನ, ಬಯಲಾದ ಬೆಣ್ಣೆ ಕಳೆತನ, ಬಯಲಾದ ಬೆಣ್ಣೆ ಕಳೆತನ. ತಾಯಿ ಮಾತನ್ನು ಕೇಳಿ ಸತಿಯನ್ನು ಕಾಡಿದ, ತಾಯಿ ಮಾತನ್ನು ಕೇಳಿ ಸತಿಯನ್ನು ಕಾಡಿದ, ಪತಿಗೆ ಬಂದಿತು ಈಗ ಬುದ್ಧಿ, ಪತಿಗೆ ಬಂದಿತು ಈಗ ಬುದ್ಧಿ. ಅತ್ತೆಯ ಕಾಟಕ್ಕೆ ಮ್ಯಾಣವೇ ಮಾತಾಯ್ತು, ಅತ್ತೆಯ ಕಾಟಕ್ಕೆ ಮ್ಯಾಣವೇ ಮಾತಾಯ್ತು, ನೆಮ್ಮದಿಯೆಂದಿರಲು ಈಗ ಪದ್ದಿ, ನೆಮ್ಮದಿಯೆಂದಿರಲು ಈಗ ಪದ್ದಿ, ನೆಮ್ಮದಿಯೆಂದಿರಲು ಈಗ ಪದ್ದಿ, ನೆಮ್ಮದಿಯೆಂದಿದ್ದಳು ಈಗ ಪದ್ದಿ. ಇದುವರೆಗೆ ಹಾನಗಲ್ ತಾಲೂಕು ತಿಳುವಳ್ಳಿಯ ಜಿ ನಾಗರಾಜ್ ತೊಂಬ್ರಿ ಹಾಗೂ ಸಂಗಡಿಗರಿಂದ ಕಿನ್ನರಿ ಜೋಗಿ ಪದವನ್ನು ಕೇಳಿದಿರಿ. ಈಗ ಪ್ಯಾಟಿದಾರ್ನಿ. ಪ್ರತಿ ಕ್ವಿಂಟಾಲಿಗೆ ಕಡಲೆಕಾಳು 4,030 - 5,039, ಉದ್ದಿನಕಾಳು 5,534 - 5,034, ಧನಿಯಾ ಸ್ಥಳೀಯ 8,034 - 8,034, ಹೆಸರುಕಾಳು 2,269 - 6,809, ನೆಲಗಡಲೆ ಶೇಂಗಾ ಹಬ್ಬು 2,269 - 6,809, ಗೆಜ್ಜಿ ಶೇಂಗಾ 2601 5719, ಹುರುಳಿಕಾಳು 4890 6910 ರೂಪಾಯಿಗಳು, ಜೋಳ ಬಿಳಿ ಜೋಳ 4515 ರೂಪಾಯಿಗಳು, ಕುಸುಬೆ 3869 4595 ರೂಪಾಯಿಗಳು, ಸೂರ್ಯಕಾಂತಿ 3669 3670 ರೂಪಾಯಿಗಳು, ತೊಗರಿ 3917 ರೂಪಾಯಿಯಿಂದ 4053 ರೂಪಾಯಿಗಳು, ಬಿಳಿ ಗೋಧಿ 1812 3339 ರೂಪಾಯಿಗಳು. ಇದು ಗದಗ ಮಾರುಕಟ್ಟೆ. ಇನ್ನು ಯಲ್ಲಾಪುರ ಮಾರುಕಟ್ಟೆ, ಬಿಳಿಗೋಟು ಅಡಿಕೆ ಪ್ರತಿ ಕ್ವಿಂಟಾಲಿಗೆ 25199 ರೂಪಾಯಿಯಿಂದ 31000